ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ಇದು ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಸ್. ಸಮಯ 6:51:37. ಈಗ ಕೇಳಿ ನಮ್ಮ ನಿಲಯದಿಂದ ಕಿಸಾನ್ ವಾಣಿ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಲಂಗು ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನ ಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನುಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಈ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ರಾಜ್ಯದ ಎಲ್ಲಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಶಾಲೆ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳೇ. ಇಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ನವಜಾತ ಶಿಶುಗಳಿಗೆ, ಬಾಲ್ಯ ಮತ್ತು ಹದಿಹರೆಯದವರಿಗೆ ಎಲ್ಲ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯ. ಕುಟುಂಬ ಕಲ್ಯಾಣ, ಗರ್ಭ ನಿರೋಧಕ ಸೇವೆಗಳು, ಸಮಗ್ರ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ಲಭ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. ಎಲ್ಐಸಿ ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ, ಪ್ರತಿ ಮನದಲ್ಲೂ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ. ಷರತ್ತುಗಳು ಅನ್ವಯ. ಸ್ನೇಹಿತರೆ, ಈಗ ಕೇಳಿ ಕಿಸಾನ್ ವಾಣಿಯಲ್ಲಿ ಚಡಚಣ ಗ್ರಾಮದ ಕೃಷಿ ಅನುಭವಿ ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಚಡಚಣ ಗ್ರಾಮದಲ್ಲಿದ್ದೇವೆ. ತಾವು ಕೇಳ್ತಾ ಇರ್ತೀರಿ ರೈತ ಬಾಂಧವರೇ, ಪ್ರತಿದಿನ ನಮ್ಮ ಆಕಾಶವಾಣಿಯಿಂದ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನಲ್ಲಿ ಒಂದಿಲ್ಲ ಒಂದು ರೀತಿಯ ಸಾಧನೆ ಮಾಡಿದವರು ಮತ್ತು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಿರೋರನ್ನ ನಾವು ಸಂದರ್ಶನ ಮುಖಾಂತರ ತಮಗೆ ತಿಳಿಯಪಡಿಸ್ತಾ ಇರ್ತೀವಿ. ಅದರಂತೆ ಇಲ್ಲಿ ಇವತ್ತು ಈ ಚಡಚಣ ಗ್ರಾಮದಲ್ಲಿ ಕೃಷಿಯಲ್ಲಿ ಹೂವಿನ ಕುರಿತು ಒಂದು ನಾವು ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರು, ಅವ್ರಿಗೆ ಇವತ್ತು ನಾವು ಹೊಸದಾಗಿ ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದೀವಿ. ಅವರು ಯಾವ್ಯಾವ ತರಹದ ಹೂವುಗಳನ್ನು ಬೆಳೀತಾರೆ ಮತ್ತೆ ಅದರ ಜೊತೆಗೆ ಕೆಲವೊಂದಿಷ್ಟು ಕೃಷಿಯ ಬೆಳೆಗಳನ್ನು ಬೆಳೀತಾರೆ, ಅದರ ಜೊತೆಗೆ ಆ ಕೃಷಿಯಲ್ಲಿ ಈಗ ಅವರು ಬೆಳೀತಾ ಇರೋದು ಒಂದು ಸುಗಂಧರಾಜ ಹೂವು ಅಂತೇಳಿ ಬರುತ್ತೆ, ಇನ್ನೊಂದು ಗಲಾಟೆ ಹೂವು ಅಂತ ಬರುತ್ತೆ. ಈ ಎರಡು ಹೂವುಗಳನ್ನ ಅವರು ಯಾವ ರೀತಿ ಬೆಳೀತಾರೆ ಮತ್ತೆ ಅದನ್ನ ಮಾರಾಟವನ್ನು ಯಾವ ರೀತಿ ಮಾಡ್ತಾರೆ, ಅದರ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಅರವಿಂದ ಕಲ್ಲಪ್ಪ ಪೂಜಾರಿ ಅವರು. ನಮಸ್ಕಾರ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಈ ಚಡಚಣ ಗ್ರಾಮದಲ್ಲಿದ್ದೀರಿ ಅಥವಾ ಖುದ್ದ ಊರು ಯಾವ್ದು ತಮ್ದು? ಹಾವಿನಾಡು ಸರ್ ನಮ್ಮ ಊರು. ಚಡಚಣಕ್ಕ ಬಂದು ಹೂವಿನ ಅಪಚಾರ ಮಾಡಿವ್ರಿ. ಹೂವಿನ ಅಪಚಾರ ಹೊಲದಾಗ ಈ ಸದ್ದು ಹಚ್ಚಿವ್ರಿ. ಈ ಸದ್ದಿ ಹೊಲದಾಗ ಹಚ್ಚೋದ್ರಿಂದ ಲಾಭ ಹೆಚ್ಚದ ರೀ. ನಾವು ಈಗ ನಾವು ಸ್ವಂತ ಕೊಂಡು ತೊಗೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಲಾಭ ಕಡಿಮೆ ಅದ ರೀ. ಸ್ವಂತ ಹೊಲದಾಗ ಹಚ್ಚೋದ್ರಿಂದ ಒಂದು ಸ್ವಲ್ಪ ಲಾಭ ಹೆಚ್ಚದ ರೀ ನಮ್ಗೆ. ಈಗ ತಾವು ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಮ್ದು SSLC ಆಗಿದ್ರಿ ಸರ್. SSLC ತಾವು ಶಿಕ್ಷಣವನ್ನು ಯಾಕೆ ನಿಲ್ಲಿಸಿದ್ರಿ ಅಂತ ನಾವು ಕೇಳ್ಬೋದು ತಮಗೆ? ಮನೆ ಪ್ರಾಬ್ಲಮ್ದಿಂದ ರೀ ಸರ್. ಮನ್ಯಾಗ ಹಾಳೆ ನಮ್ಮ ಅಣ್ಣ ಅಣ್ಣ ತಮ್ಮ ಇಬ್ಬರೇ ರೀ, ಅದರಿಂದ ಅವರು ಕಲಿಸೋದು ನಮ್ಗೆ ಅಷ್ಟೊಂದು ಇದು ಮಾಡಿಲ್ಲ ರೀ ಅವರು ಸಲುವಾಗಿ. ಅಂದ್ರೆ ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಷ್ಟು ಜನ ಇದ್ದೀರಿ ತಾವು? ನಾವಿಬ್ರು ಅಣ್ಣ ತಮ್ಮ್ರಿ, ಆಮ್ಯಾಗ ನಮ್ಮ ಅಕ್ಕ ತಂಗಿ 4 ಮಂದಿ ಅದಾರ್ರಿ. ಅಂದ್ರೆ ಈಗ ಇನ್ನೊಬ್ರು ನಿಮ್ಕಿಂತ ಸಣ್ಣವರ ದೊಡ್ಡವರ? ದೊಡ್ಡವರು ಅದಾರ ಸರ್. ಅವ್ರು ನಿಮ್ಗಿಂತ ದೊಡ್ಡವರು? ನಮ್ಗ ದೊಡ್ಡವರು ಅದಾರ್ರಿ. ಈಗ ಅವ್ರ ಏನ್ ಮಾಡ್ತಾರೆ? ಅವರು ಕೃಷಿನೇ ಮಾಡ್ತಾರೆ. ಅವರು ಕೃಷಿನೇ ಮಾಡ್ತಾರೆ. ಮತ್ತೆ ನಿಮಗೆ 4 ಜನ ಅಕ್ಕ ತಂಗಿಯರು ಅಂತ ಹೇಳಿದ್ರಿ, ಅವ್ರ ಏನ್ ಮಾಡ್ತಾರೆ, ಅವ್ರು ಎಲ್ಲಿದ್ದಾರೆ? ಅವ್ರಿ ಒಬ್ರು ಇಲ್ಲಿ ಸೋಲಾಪುರಕ್ಕೆ ಅದಾರ್ರಿ. ಸೋಲಾಪುರದೊಳಗೆ ಒಂದು ಬಾಳೆತಳ ಊರದ್ರಿ, ಅಲ್ಲಿ ಅಲ್ಲಿ ಬರ್ತದ್ರಿ. ಇನ್ನೊಬ್ರು ಇಲ್ಲಿ ಅಕ್ಕಲ್ಕೋಟ ವಾಡಿ ಅಂತ ಬರ್ತಾರೆ, ಶಿಳುವಂತ ವಾಡಿ ಅಂತ ಬರ್ತಾರೆ. ಆಮ್ಯಾಗ ಇಲ್ಲಿ ಬ್ರಹ್ಮಪುರಿ ಹತ್ರ ಮಾಸನೂರು ಮಂಗಳೂರು ತಾಲೂಕು ರೀ, ಅಲ್ಲಿ ಒಬ್ರಿಗೆ ಕೊಟ್ಟಿವ್ರಿ. 4 ಮಂದಿ ಅಕ್ಕ ತಂಗಿಯರು ರೀ. ಅಂದ್ರೆ ಈಗ 4 ಜನ ಅಕ್ಕ ತಂಗಿಯರು ಎಲ್ಲರೂ ತಮ್ಮಷ್ಟಕ್ಕೆ ತಾವು ಆರಾಮಾಗಿದ್ದಾರೆ ಅಂತ ಹೇಳ್ತಿದ್ರಿ. ಈಗ ನೀವು ನಮಗೆ ಸ್ವಲ್ಪ ತಮ್ಮ ಈ ಕೃಷಿ ಬದುಕಿನ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮಗೆ ಕೊಡಬೇಕು. ಈಗ ನೀವು ಸುಗಂಧರಾಜ ಮತ್ತು ಗಲಾಟೆ ಹೂಗಳನ್ನು ಬೆಳಿತೀರಿ ಅಂತ ಹೇಳಿದ್ರಲ್ಲ, ಈಗ ಅದರಲ್ಲಿ ತಾವು ಬೆಳೆಯೋದ್ರಲ್ಲಿ ಯಾವ ರೀತಿ ಅದನ್ನ ಬೆಳಿತೀರಿ ಅಥವಾ ಬೆಳಿಬೇಕಾದ್ರೆ ಭೂಮಿಯನ್ನು ಯಾವ ರೀತಿ ಉಳುಮೆ ಮಾಡ್ತೀರಿ, ಅಲ್ಲಿಂದನೂ ನಮಗೊಂದಿಷ್ಟು ಮಾಹಿತಿ ಕೊಡಬೇಕು. ಭೂಮಿ ಉಳುಮೆ ಯಾವ ರೀತಿ ಮಾಡ್ತೀರಿ, ಅದಕ್ಕೆ ಏನಾದರೂ ಬೆಳಿಬೇಕಾದ್ರೆ? ಹೂವು ಹಚ್ಚದಂತ್ರಿ ಖಾತ ಈ ನಮ್ಮ ಈ ಹೊಲದ ಖಾತ ಏನಕ್ಕೆ ಬರ್ತದಲ್ರಿ, ಅದು ಹಾಕಿದ್ರೆ ಉತ್ತಮ ಇರ್ತದೆ. ಇದರಿಂದ ಈ ಕೆಲವೊಂದು ಸರ್ಕಾರಿ ಖಾತ ಹಾಕಿದೇವಪ್ಪ ಅಂದ್ರೆ ಈ ಒಂದು ವರ್ಷದ ಮಟ್ಟಿಗೆ ಕಟ್ಟಿರ್ತದೆ. ಅದು ನಾವು ಈ ಸಗಣಿ ಮತ್ತು ಕೆಲವೊಂದು ಏನೇ ಹಾಕಿದ್ರೆ ಇದರಿಂದ ಹೆಚ್ಚು ಭಾಳ ದಿನ ನಡೀತಾರೆ. ಅದಕ್ಕೆ ಇದಕ್ಕೇನದ ಇವು ಇವು ಸ್ವಲ್ಪ ಕಡಿಮೆ ಬರ್ತಾರೆ. ಇದಕ್ಕೆ ಆನ್ ದಿ ಸ್ಪಾಟ್ ತೋರಿಸ್ತಾರೆ ಇದು ಇದು ಈಗ ರೀ, ಈಗ ಗೌರ್ಮೆಂಟ್ ಕಾದ್ರಿ ಸ್ವಲ್ಪ ಟೈಮ್ ಹೆಚ್ಚಿರ್ತಾರೆ. ಅದಕ್ಕೆ ಅಂದ್ರೆ ಸಾವಯವ ಗೊಬ್ಬರ ಹಾಕೋದ್ರಿಂದ 5-6 ವರ್ಷ ಗಟ್ಟಲೆ ನಡಿಬೋದು ಸರ್. ಅದು ಇವು ಒಂದು ವರ್ಷದ ಮಟ್ಟಿಗೆ ಕಟ್ಟಿರಿ, ಹಾಕುದು ತಕ್ಕೋದು ಬೆಳೆರಿ, ಅದರಿಂದ ಒಂದ್ ಸ್ವಲ್ಪ ಹೆಚ್ಚು ಲಾಭ ಅದರಿ. ತಮ್ಮದು ಎಷ್ಟು ಎಕರೆ ಜಮೀನ್ ಇದೆ? ಜಮೀನ ನಮ್ದು 16 ಎಕರೆ 30 ಗುಂಟೆ ಸರ್. ಈಗ 16 ಎಕರೆ 30 ಗುಂಟೆಯಲ್ಲಿ ತಾವು ಎಷ್ಟು ಎಕರೆ ಹೂವನ್ನು ಬೆಳಿತೀರಿ? 2 ಎಕರೆ ಮಾಡಿದ್ರಿ ಸರ್. 2 ಎಕರೆ ಮಾಡಿದ್ರಿ. ಈಗ 2 ಎಕರೆಯಲ್ಲಿ ಸುಗಂಧರಾಜ ಬೆಳಿತೀರ ಅಥವಾ 2 ಎಕರೆಯಲ್ಲಿ ಗಲಾಟೆ ಹೂವನ್ನ ಬೆಳಿತೀರ? 4 ತರ ಬೆಳಿತೀವ್ರಿ. ಈ ಸುಗಂಧರಾಜ ರೀ, ಆಮ್ಯಾಗ ಲಿಲಿ ತಳಿ ಬರ್ತದ್ರಿ, ಗಲಾಂಡ್ರಿ, ಆಮ್ಯಾಗ ಚೆಂಡು ತಳಗಿಸಿಂದ ಹಳದಿ ಚೆಂಡು ಹಚ್ಚಿವ್ರಿ ಸದ್ದ. ಇವು 4 ಪ್ರಕಾರ ಹೂವದವ್ರ ನಮ್ಮಲ್ಲಿ. ಈ 4 ತರಹದ ಹೂವುಗಳನ್ನ ಬೆಳಿತೀರಿ. ಈ 4 ತರನ್ನ ಬೆಳಿಬೇಕಾದ್ರೆ ಇದಕ್ಕೆ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತೀರಿ? ಅಲ್ಲಿ ಒಬ್ರು ನಮ್ಮಲ್ಲಿ ಕೆಲಸ ಇಟ್ಟಿದ್ದೀವ್ರಿ ಸರ್. ಅವರು ಪ್ರತಿದಿನ ಬಂದು ಅಷ್ಟು ಮಾಡಿ ಹೋಗ್ತಾರೆ, ಹೂ ಹರಿದ್ರಿ ಎಲ್ಲ ಮಾಡಿದ್ರಿ. 2-2 ಪಗಾರ ಅದ್ರಿ ಅವ್ರಿಗೆ ರೀ. ಡೈಲಿ ನೀರು ಬಿಡುದು ಮಾಡುದು ಎಲ್ಲ ಕೆಲಸ ಎಲ್ಲ ಅವ್ರ ಕಡೆ ಡೈಲಿ ರೀ ಸರ್. ಮತ್ತೆ ಅವ್ರೇನಾದ್ರೂ ನಿಮ್ಗೆ ಹೂವನ್ನ ತಂದು ಮನೆಗೆ ತಂದು ಕೊಡ್ತಾರ ಅಥವಾ ನೀವೇ ಹೋಗಿ ತಗೊಂಡ್ ಬರ್ತೀರ ಹೂವನ್ನ? ಅವ್ರು ತಗೊಂಡ್ ಬಾ ಅಂದ್ಕೊಂಡು ತಂದು ಕೊಡ್ತಾರ್ರಿ, ಅದ್ರ ಚಾರ್ಜ್ ಕೊಡ್ತೀವ್ರಿ ನಾವು. ಹೋಗಿ ಬರೋ ಗಾಡಿ ಕತ್ರಿ, ಇಲ್ಲಾಂದ್ರೆ ನಾವು ಸ್ವಂತ ಹೋಗ್ತೀವಿ ಸರ್. ಮತ್ತೆ ಈಗ ಹೂಗಳಿಗೆ ಬೆಳಿಬೇಕಂದ್ರು ಸಹಿತ ಇವಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ತಾವು? ನಾವು ಮೊದಲು ಒಂದು ಬೋರ್ ಹೊಡಿದೀವ್ರಿ, ನನ್ ಹಿಂದಗಡೆ ಒಂದು ಮತ್ತೊಂದು ಬೋರ್ ಹಾಕಿವ್ರಿ. ಈಗ ಮತ್ತೆ ಅವನು ಕಡಿಮೆ ಬೀಳ್ತಾವ ಅನಿಸಿ ಮತ್ತೊಂದು ಇನ್ನೊಂದು ಬೋರ್ ಹಾಕಿದ್ರೆ ಅದಕ್ಕೆ ಚಲೋ ಅದ್ರಿ. ಬೋರ್ಗೆ ನೀರು 1.5 ಇಂಚ್ ಅದ್ರಿ. ಇನ್ನೊಂದು ಮೊದಲಿಂದ ಫಸ್ಟಿಂದ ಹಾಕುದು 1 ಇಂಚ್ ಅದ್ರಿ, ಸೆಕೆಂಡ್ ಹಾಕುದು 1.5 ಇಂಚ್ ಇದ್ದು ಈಗ ಒಂದು ಸ್ವಲ್ಪ ಕಡಿಮೆ ಆಗಿರೋದು. ಒಟ್ಟು 3 ಬೋರ್ ಕೂಡಿ ಎಷ್ಟೇ ಒಂದು 3-4 ಎಕರೆ ಆಗ್ತದೆ. ನಾವ್ ಎರಡು ಎಕರೆ ಇಟ್ಟಿದ್ರು ಹೂವ, ಉಳಿದ ದಿನದ ಅವನಿಗೆ ಹೊಲ ಮಾಡೋನಿಗೆ ಅವರಿಗೆ ಪಗಾರ ಕೊಟ್ಟು ನಡ ಮಾಡ್ತಾರಲ್ರಿ, ಅವ್ರಿಗೆ ಒಪ್ಸಿ ಬಿಟ್ಟಿದ್ರು. ಅದು ಅಂದ್ರೆ ಲಾವಣಿ ಕೊಟ್ಟಿದ್ರು ಮಾಡ್ಲಿಕ್ಕೆ, ಲಾವಣಿ ಮಾಡ್ಲಿಕ್ಕೆ ಕೊಟ್ಟಿದ್ರು ರೀ. ಉಳಿದ್ದೆಲ್ಲ ಒಣ ಬೇಸಾಯ ಎಲ್ಲ ಅವರೇ ಮಾಡ್ತಾರ್ರಿ. ಈಗ ಒಣಬೇಸಾಯ ಅಂತ ಹೇಳಿದ್ರೆ ಒಣಬೇಸಾಯದಲ್ಲಿ ಏನ್ ಮಾಡ್ತಾರೆ ಅವರು? ಒಣಬೇಸಾಯ ಅಂದ್ರೆ ಈಗ ನಮ್ಮ ಶೇಂಗಾ ಬರ್ತಿತ್ರಿ, ಶೇಂಗಾ ಇಲ್ಲ, ಮಳಿ ಅಂದ್ರೆ ಹೋಗ್ಯದ್ರಿ, ತೊಗರಿ ತೊಗರಿನು ಫೇಲ್ ಆಯ್ತ್ರಿ. ಈಗಿನ ಮುಂದೆ ಏನು ಜೋಳ ರೀ, ಏನು ಮುತ್ತ ಜೋಳೇ ಹಚ್ಚರಿ, ಜೋಳ ಒಣಬೇಸಾಯ ಜೋಳ ಅಷ್ಟೇ ರೀ ಈಗ ಮುಂದೆ ಬರೋರು. ಈಗ ನೀವು ಹೂವನ್ನು ಬೆಳಿತೀನಿ ಅಂತ ಹೇಳಿದ್ರಿ, ನಾಲ್ಕು ತರದ ಹೂವು ಅಂದ್ರೆ ಚೆಂಡು ಹೂವು, ಮತ್ತೆ ಲಿಲ್ಲಿ, ಆಮೇಲೆ ಗಲಾಟೆ ಮತ್ತು ಸುಗಂಧರಾಜ. ಈಗ ನೀವು ಇಲ್ಲಿ ತಂದ್ಮೇಲೆ ಸ್ವತಃ ನೀವೇ ಹಾರಗಳನ್ನ ಮಾಡಿ, ಇಲ್ಲ ಅದನ್ನ ಹೂವು ಹರಿದು ಕೊಟ್ಟಂತ ಹೂವನ್ನ ಡೈರೆಕ್ಟ್ ನೀವೇ ಮಾರಾಟ ಮಾಡ್ತೀರಾ, ಹೇಗೆ ಇದನ್ನ? ನಮ್ಗೆ ಬಿಸ್ನೆಸ್ ಎಷ್ಟು ಹತ್ತವ್ರಿ, ನಾವು ಸ್ವಂತ ಮಾಡ್ತೀವ್ರಿ. ಅದ ನಂತರ ಉಳಿದ ನಂತರ ಎಲ್ಲ ಹೂವೆಲ್ಲ ಅದು ನಾವು ಎಲ್ಲಿ ಬಿ ಪ್ಯಾಟಿ ಕಳಿಸ್ತೀವಿ ಸರ್. ಬಿಜಾಪುರ ಕಳಿಸ್ಬೋದು ರೀ, ಸೋಲಾಪುರ ಕಳಿಸ್ಬೋದು ರೀ, ನಮ್ಗೆ ಎಲ್ಲಿ ಬೇಕಾದ ಎಲ್ಲಿ ಚಲೋ ಅನಿಸ್ತಾರೆ ಅಲ್ಲಿ ನಾವು ಪಾರ್ಸಲ್ ಕೊಡ್ತೀವಿ ರೀ. ಈಗ ನಿಮ್ಮ ಅಂದಾಜದ ಪ್ರಕಾರ ಈಗ ನಿಮಗೆ ಈಗ ನೀವು ಪೇಟೆ ಕಳಿಸ್ತೀನಿ ಅಂತ ಹೇಳಿದ್ರಿ, ಸೋಲಾಪುರ ಕಳಿಸ್ತೀನಿ, ಇಂಡಿ ಕಳಿಸ್ತೀನಿ, ಬಿಜಾಪುರ ಕಳಿಸ್ತೀನಿ ಅಂತ ಹೇಳಿದ್ರಿ, ಈ ಮೂರು ಮಾರುಕಟ್ಟೆಯಲ್ಲಿ ನಿಮಗೆ ಹೆಚ್ಚಿನ ಲಾಭ ಎಲ್ಲಿ ಸಿಗ್ತದೆ ಅಂತೀರಿ? ಸೋಲಾಪುರ ಹೆಚ್ಚಾಗ್ತಾರೆ ಸರ್. ಸೋಲಾಪುರ ಚಲೋ ರೀ. ಅದಕ್ಕೆ ತಾವು ಎಲ್ಲ ತಾವು ಬೆಳೆದಂತ ಹೂಗಳನ್ನ ಸೋಲಾಪುರ ಪಂಡ್ರಾಪುರ ಎರಡು ಕಳಿಸ್ತೀರಿ, ಎರಡು ಊರುಗಳಿಗೆ ಕಳಿಸ್ತೀರಿ. ಮತ್ತೆ ನೀವೇನಾದರೂ ಹಾರಗಳನ್ನ ಮಾಡ್ತೀರಿ ಅಥವಾ ನೀವು ಖುಲ್ಲಾ ಹೂಗಳನ್ನೇ ಅಲ್ಲಿ ಮಾರ್ಕೆಟ್ಗೆ ಕಳಿಸ್ತೀರಿ? ಸ್ವಂತ ತಯಾರು ಮಾಡ್ತೀವಿ ರೀ. ಅದು ಮಿಕ್ಕದ ಉಳಿದೆಲ್ಲ ಹೂವು ಏನಂದ್ರೆ ಪಂಡರಪುರ ಮತ್ತು ಸೋಲಾಪುರಕ್ಕೆ ಕಳಿಸ್ತೀರಿ. ಒಟ್ಟು ಹೆಚ್ಚ ಪಂಡರಪುರ ಮತ್ತು ಸೋಲಾಪುರಕ್ಕೆ ಕಳಿಸ್ತೀರಿ ಅಂದ್ರೆ ನಿಮ್ಗೆ ಅಲ್ಲಿ ಕಳಿಸೋದ್ರಿಂದ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಅಥವಾ ತಾವು ಇರುವಂತ ಊರು ಚಡಚಣದಲ್ಲಿ ಆಗಲಿ ಇಲ್ಲಿದಕ್ಕೂ ಅಲ್ಲಿದಕ್ಕೂ ಏನು ವ್ಯತ್ಯಾಸ ಕಂಡು ಬಂದದ ತಮ್ಗೆ? ಇಲ್ರಿ ಸರ, ಹಿಂಗದ್ರಿ, ಈಗ ಅಲ್ಲಿ ನಶಿಕ್ನಾಗ ಹೂ ಹರಿತಾರ ರೀ, ಅಲ್ಲಿ ನಾಲ್ಕು ಗಂಟೆ ಐದು ಗಂಟೆಯಿಂದ ಹೂ ಹರಿತಾರೆ ಬಿಜಾಪುರ ರೀ, ಈ ಸುತ್ತಮುತ್ತಲಿನ ಹಳ್ಳಿಯವ್ರ ಎಲ್ಲ ರೀ. ನಮ್ಮನ್ನ ಈಗ ಅಲ್ಲಿ ಹರ್ಯಾಗ ಆರು ಏಳು ಗಂಟೆಗೆ ನಾವು ಹುಮ್ ಹೋಗಕ್ಕೆ ಸಾಧ್ಯ ಆಗಲ್ರಿ. ಅದು ಈಗ ನಾವು ಇಲ್ಲಿ ಪಂಡ್ರಾಪುರ ಹೆಂಗದ್ರಿ, ಪಂಡ್ರಾಪುರ ನಾವು ಒಯ್ದೇವಪ್ಪ ಹನ್ನೆರಡು ಗಂಟೆಗೆ ನಿಲ್ಲವದ್ರಿ ಅಲ್ಲಿ. ಮತ್ತೆ ಈಗ ನಾವು ಸೋಲಾಪುರಕ್ಕೆ ಒಯ್ದೇವಪ್ಪ ಅಂದ್ರೆ ಇವತ್ತಿನ ಹೂವು ಹರಿದು ನಾಳೆ ಮುಂಜಾನೆ ನಡೀತದ್ರಿ ಅಲ್ಲಿ. ನಮ್ಮ ಬಿಜಾಪುರ ನಡೆಯಂಗಿಲ್ರಿ, ಬಿಜಾಪುರ ಇವತ್ತಿನ ಹೂವು ಇವತ್ತು ಬಿಡ್ತಾರೆ ರೀ ಅಲ್ಲಿ. ಈ ಸೋಲಾಪುರ ಹೆಂಗದ್ರಿ, ಇವತ್ತಿಂದು ಇಟ್ಟು ಸರಿಯಾಗಿಟ್ಟು ಮರುದಿನ ಮುಂಜಾನೆ ಒಯ್ದು ಶೆಲ್ಲ ಆಗ್ತಾರೆ ಅಲ್ಲಿ. ಅವರು ಎಟ್ಟು ಬಂದ್ರೂ ಹೂ ತಗೋತಾರೆ ರೀ ಅಲ್ಲಿ, ಸೋಲಾಪುರ ರೀ ಪಂಡ್ರಾಪುರ ರೀ. ಈ ಪಂಡ್ರಾಪುರಕ್ಕೆ ಹೋಗ್ಬೇಕಾದ್ರೆ ಟೈಮ್ ಹೆಚ್ಚು ಸಿಗ್ತದೆ ರೀ, ಹನ್ನೆರಡು ಗಂಟೆ ತನಕ ನಾವು ಆಳುಗಳು ಹರಿಸ್ಬೋದು ರೀ, ಪಂಡ್ರಾಪುರ ಕಳಿಸ್ಬೋದು ರೀ. ಅದಕ್ಕೂ ಈಗ ನಾವು ಬೇಡ ನಮಗೆ ಸೋಲಾಪುರ ಬೇಕಪ್ಪ ಅಂದಾಗ ಇವತ್ತೆಲ್ಲ ಹರಿದು ಸಂಜೆ ಹರಿದ್ರಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟು ಸರಿಯಾಗೆಲ್ಲ ಇಟ್ಟು ಮರುದಿನ ಮುಂಜಾನೆ ಪ್ಯಾಕಿಂಗ್ ಮಾಡಿ ನಶಿಕ್ ನಾನು ಕಳಿಸ್ಬೋದು ರೀ. ಹೂವು ಬಸ್ಸಿಗೆ 8 ಗಂಟೆ ಕಳಿಸ್ಬೋದು ರೀ, 6 ಗಂಟೆ ಕಳಿಸ್ಬೋದು ರೀ. ಅವ್ರು ತಾ ತಗೋತಾರೆ ಯಾವ ಟೈಮ್ದ ಹೂ, ನಮ್ಗೆ ಯಾವ ಟೈಮ್ದ ಬೇಕು ಆ ಟೈಮ್ದ ಹೂವನ್ನು ಮುಟ್ತಾರೆ. ಹೂವು ಮುಟ್ತಾವಂತಾರೆ, ಬಸ್ಸಿಗೆ ಇರ್ತಾರೆ ರೀ, ಬಸ್ ಪಾಸ್ ಇರ್ತಾರೆ ಅದ್ರದ್ರಿ, 500 ರೂಪಾಯಿ ಇರ್ತಾರೆ ಅದು ಒಂದೊಂದು ಇದಕ್ಕೆ ಒಂದೊಂದು ಗಂಟೆಗೆ ರೀ. ಈ ಥರ ಕಳಿಸ್ರೆ ತಗೋ ಇಲ್ಲಿ ಹೋಗ್ತಾರೆ ರೀ, ಸದ್ಯ ನಮ್ಮ ಚರ್ಚೆಯಿಂದ ಹೋಗ್ತಾರೆ ಹೂವು ಆಲೂಳೆ ತೇಳಿ ಊರದ್ರಿ ಕಳಿಸ್ತಾರೆ ಅವ್ರು ಗುಲ್ಚಡಿ ನಶಿ ಇದು ರೀ, ನಮ್ಮ ಸುಗಂಧರಾಜ್ ಕಳಿಸ್ತಾರೆ ಅವರು ಡೈಲಿ. ಈಗ ನೀವು ಹೇಳಿದ್ರಿ ಸುಗಂಧರಾಜ ಮತ್ತು ಚೆಂಡು ಹೂವು ಮತ್ತು ಲಿಲ್ಲಿ ಇವುಗಳ ಗಲಾಟೆ ಇವೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಈಗ ಇದರಲ್ಲಿ ನೀವು ಮೊದಲನೇದಾಗಿ ಚೆಂಡು ಹೂವನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತೀರಿ? ಚೆಂಡು ಹೂವು ಸರ, ಈಗ ನಾವು ಇದು ಫಸ್ಟ್ ಸರಿ ಹಚ್ಚಿವಿ ರೀ. ಈಗ ಇನ್ನು ಮುಂದಿನ ಇನ್ನು ಏನಾದ್ರದ್ದು ಏನೋ ನಮಗೆ ಅದ್ರದ್ದು ಏನೋ ಅಷ್ಟು ಇದಾಗಿಲ್ಲ ರೀ, ಲಾಭ ಅದ್ರಾಗ ಹೆಚ್ಚದ ರೀ ಈಗ ರೀ. ಇನ್ನೊಂದು ರೀ, ಈಗಿನ ಇದ್ರೊಳಗೆ ರೀ ಚೆಂಡು ಹೆಚ್ಚು ಇದ್ವ ರೀ ಸದ್ಯ, ಯಾಕಂದ್ರೆ ಚೆಂಡು ಬೆಳಿಗ್ಗೆ ಹೆಚ್ಚು ರೀ. ಈಗ ಖಾಯಂ ರೀ ಪಂಡ್ರಾಪುರ ರೀ ಸೋಲಾಪುರ ರೀ ಈ ಚೆಂಡುವಿನ ಹಾರೆ ಹೆಚ್ಚದ, ಚೆಂಡು ಹೆಚ್ಚು ಯೂಸ್ ಮಾಡ್ಲಾತ್ತಾರ ರೀ. ಅದರಿಂದ ಈಗ ನಮ್ಮಲ್ಲಿ ಹಚ್ಚದ್ರಿಂದ ರೀ ಚೆಂಡು ಒಂದು ಎಕರೆ ಗಟ್ಟಲೆ ಹಚ್ಚಿದ್ರು ಲಾಭ ಚಲೋ ಅದ್ರ, ಲಾಭ ಚಲೋ ಅದ್ರಿ, ಲಾಭ ಚಲೋ ಅದಂತೀರಿ ಚೆಂಡು ಲಾಭ ಚಲೋ ಅದ್ರಿ. ಮತ್ತೆ ಈಗ ನೀವು ಇದರಲ್ಲಿ ಈಗ ನಿಮ್ಗೆ ದರ ಯಾವ ರೀತಿ ಸಿಗ್ತದೆ ಅಂತೀರಿ ಚೆಂಡು ಹೂವನ್ನ? ಒಂದ್ ದಿವಸಕ್ಕೆ ಹಿಂಗ ನೋಡ್ರಿ ಅಲ್ಲಿ ಕೆಜಿ ಲೆಕ್ಕ ಇಲ್ರಿ, ಇಲ್ಲಿ ಇಲ್ಲಿ ಇಲ್ಲಿ ಆದ್ರೂ ಬಿ 40 ರೂಪಾಯಿ 50 ರೂಪಾಯಿ ಕೆಜಿ ಮಾರ್ತಾರೆ, 20 ರೂಪಾಯಿ 30 ರೂಪಾಯಿ ಮಾರ್ತಾರೆ ಸೋಲಾಪುರ ರೀ. ಆಮ್ಯಾಗ ಇಲ್ಲಿ ಪಂಡ್ರಾಪುರ ರೀ ಡಿಗ್ಗಿ ಲೆಕ್ಕದ್ರಿ, ಇಲ್ಲಿ ಡಿಗ್ಗಿ ಲೆಕ್ಕ ಹೆಂಗಂದ್ರಿ, ಅವರು 30 ರೂಪಾಯಿ 40 ರೂಪಾಯಿ ಹಿಡ್ಕೊಂಡ್ರಿ, 100 ರೂಪಾಯಿ 200 ರೂಪಾಯಿ ತನಕ ಒಂದೊಂದು ಡಿಗ್ಗಿ ಮಾಡ್ತಾರೆ, ಒಂದು ಕೆಜಿ ಹಿಡ್ಕೊಂಡು 1.5 ಕೆಜಿ ತನಕ ಡಿಗ್ಗಿ ಇರ್ತಾರೆ. ಅದು ಅಟ್ಟು ಅದು ಅಲ್ಲಿ ಶೆಲ್ ಆಗ್ತಾರೆ ಆ ಟೈಪ್ ರೀ. ನಾವು ಇವತ್ತು 100 ಡಿಗ್ಗಿ ಒಯ್ದ್ರು ತಗೋತಾರೆ ರೀ, ನಾವು ಎಟ್ಟು ಒಂದು ಟೆಂಪು ತುಂಬಿಕೊಂಡು ಒಯ್ದ್ರು ಅವ್ರು ಆಗಿಂದ ಕಳಿಸ್ತಾರೆ ರೀ. ರೇಟ್ ಕಮ್ಮಿ ಆಗ್ಬೋದು ರೀ, ಹೆಚ್ಚು ಆಗ್ಬೋದು ರೀ. ಮಾರ್ಕೆಟ್ ಮಾಲ್ ಹೆಚ್ಚು ಬತ್ತಂದ್ರೆ ರೀ ಕಡಿಮೆ ರೇಟ್ ಆಗ್ತದೆ ರೀ, ಕಮ್ಮಿ ಬತ್ತಪ್ಪ ಅಂದ್ರೆ ಹೈ ರೇಟ್ ಆಗ್ತಾರೆ ಅಲ್ಲಿ. ಮತ್ತೆ ಸೀಸನ್ ವೈಸ್ ಮಾರ್ತಾರೆ ಹೆಚ್ಚು ರೀ ಹೂವು. ಅಂದ್ರೆ ಈಗ ನನಗೆ ಅನಿಸಿದ ಮಟ್ಟಿಗೆ ದಸರಾ ಮತ್ತು ದೀಪಾವಳಿಯಲ್ಲಿ ಜಾಸ್ತಿ ಚೆಂಡು ಹೂಗಳು ಮಾರಾಟ ಆಗುತ್ತೆ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ನೋಡ್ರಿ ಸರ, ಈಗ ಅದ್ರ ದೀಪಾವಳಿ ದಸರಾಕ್ ಮೊದಲಿತ್ರಿ, ಈಗ ಕಂಟಿನ್ಯೂ ಮಾಡ್ಯಾರ ಒಟ್ರಿ, ಚೆಂಡುವೇ ಕಂಟಿನ್ಯೂ ಮಾಡ್ಯಾರ ಈಗ ಸದ್ಯ ರೀ. ಚೆಂಡುವಿನ ಹಾರ ರೀ ಈಗ ಹೆಚ್ಚು ಬಾಡಂಗಿಲ್ರಿ, ಅದು ಅದ್ರ ಸಲುವಾಗಿ ಅದು ಹೆಚ್ಚು ಅದೇ ಯೂಸ್ ಮಾಡತ್ತಾರೆ ಹೆಚ್ಚು ರೀ. 2-3 ದಿವಸಗಳಟ್ಟೆ ನಡೀತಾರೆ ಅದು, ಅದ್ರ ಸಲುವಾಗಿ ಅದ್ರ ಬದಲಾಗ ಹೆಚ್ಚು ಅದೇ ತರ್ಲಾತಾರ ರೀ ಮಾಲ. ಈಗ ಗಲಾಟೆ ಅಂದ್ರೆ ರೀ ಇವತ್ತು ಇಟ್ಟು ನಾಳೆ ಅದು ಹೋಗ್ಬಿಡ್ತಾರೆ. ಮತ್ತು ಶಿವಂತಿಗಿರಿ ನಮ್ಮ ಬಿಳಿ ರಾಜ ಶಿವಂತಿಗಿರಿ ಮತ್ತು ಇವನೊಂದು ಕರ್ನೂಲ್ ರೀ, ಇವೇನು ಶಿವಂತಿಗೆ ಹಚ್ಚಾರಲ್ಲ ರೀ ಬಿಜಾಪುರ ಸೈಡ್ ಅದ ರೀ, ಅವು ಪಕ್ಕ ದೀಪಾವಳಿಯಿಂದ ಒಂದು 5-6 ತಿಂಗಳ ತನಕ ಅದು ನಡೀತಿರ್ತಾರೆ ರೀ. ನಮ್ಮಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಅದು ಹಚ್ಚೋದ್ರಿಂದ ಸ್ವಲ್ಪ ಇವ ಔಷಧ ಪಾಣಿ ಹಚ್ಚಿದ್ರೆ ಅದ್ರಿ ಇವಕ್ಕೆ ಇವೇನು ಹಚ್ಚಿದ್ರಿ ಈ ಗಲಾಟಿಗೆ ಕೆಲವೊಂದು ಔಷಧ ಇಲ್ಲರಿ ಆಮೇಲೆ ಸುಗಂಧ ರಾಜಾಗೂ ಔಷಧ ಕಡಿಮೆ ರೀ ಆಮ್ಯಾಗ ಈ ನಾವು ಸದ್ಯ ಲಿಲಿ ಹಚ್ಚಿದೇವಲ್ಲ ರೀ ಅದಕ್ಕಂತ ಅದು ಕಡಿಮೆ ರೀ ಅದಕ್ಕೆ ಸರಿಯಾಗಿ ಖಾತ್ರಿ ಆಮ್ಯಾಗ ನೀರು ಇತ್ತಂದ್ರೆ ಕ್ರಾಸ್ ಆತ್ರಿ. ಅಂದರೆ ಈ ಹೂವಿನ ಬೆಳೆಗಳಲ್ಲಿ ಪಾಲನೆ ಪೋಷಣೆ ಮಾಡೋದ್ರಲ್ಲಿ ಯಾವುದೇ ರೋಗಗಳ ತೊಂದರೆ ನಮಗೆ ಬರೋದಿಲ್ಲ ಅಂತೀರಿ? ಈ ಕೆಲವೊಂದು ಎರಡು ಮೂರು ಥರ ಏನು ಹೋದಲ್ಲ ರೀ ಇವೆಲ್ಲ ಇವಕ್ಕೆ ರೋಗ ಇಲ್ಲರಿ. ಮತ್ತು ಗುಲಾಬಿಗೂ ರೋಗ ಅದ ರೀ. ಈಗ ನಾವು ಸೇವಂತಿಗೆ ಹಚ್ಚಿ ಕಂಟಿನ್ಯೂ ಮಾಡ್ಬೇಕಂದ್ರೆ ಅದು ಕಂಟಿನ್ಯೂ ಒಂದು ಹೋದ ರೀ ಪೇಪರ್ ಸೇವಂತಿ ಒಂದು ಬರ್ತದೆ ಶಿವರ ಬಿಜಾಪುರ ಬರ್ತಾರೆ ಹೆಸರಿ ಅದು ಕಂಟಿನ್ಯೂ ಇಟ್ಟಾರೆ ಅಲ್ಲಿ ನಾವು ಹಚ್ಬೇಕಂತೇಳಿ ಈ ಸಾರಿ ಪ್ರಯತ್ನ ಮಾಡಕತ್ತಿದ್ರು. ಅದು ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರೇ, ತಾವು ನಾಲ್ಕು ತರಹದ ಹೂಗಳನ್ನು ಬೆಳೆಯೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗ ತಾವು ಚೆಂಡು ಹೂವಿನ ಕುರಿತು ಮಾಹಿತಿಯನ್ನು ನೀಡಿದ್ರಿ, ಈಗ ನಮಗೆ ಎರಡನೇದಾಗಿ ತಾವು ಸುಗಂಧರಾಜ ಅಂತ ಒಂದು ಹೂ ಬೆಳಿತೀನಿ ಅಂತ ಹೇಳಿದ್ರಿ, ಈ ಸುಗಂಧರಾಜ ಹೂವನ್ನ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು, ಮತ್ತೆ ಇವನ್ನ ತಾವು ಮಾರಾಟ ಇವನ್ನ ಎಲ್ಲಿ ಮಾಡ್ತೀರಿ, ಮತ್ತೆ ಅದರಿಂದ ಹಾರವನ್ನ ಯಾವ ರೀತಿ ತಯಾರು ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ? ಅವು ಹೆಚ್ಚರಿ ಖಾಯಂ ಲಗ್ನಕ್ಕೆ ಮತ್ತು ಫಂಕ್ಷನ್ಕ ಹೆಚ್ಚು ನಡೀತಾವ್ರಿ ಹೂ. ಅದು ಇವು ದಿನಕ್ಕೆ ದಿನನಿತ್ಯ ಯೂಸ್ ಆಗೋ ಹೂ ರೀ, ಅಷ್ಟೊಂದು ಇದು ಖಾಯಂ ನಡೆಸ್ಬೋದು ರೀ ಹೂ, ಆದ್ರೆ ಕ್ವಾಲಿಟಿ ಚಲೋ ಇರ್ತದ್ರಿ. ನಮ್ಮ ಹೊಲದಾಗ ಇರೋದ್ರಿಂದ ನಾವು ಹೆಚ್ಚು ಯೂಸ್ ಮಾಡಿ ಅವೇ ಹೆಚ್ಚು ಮಾರ್ತೀವ್ರಿ. ಮತ್ತು ಸೋಲಾಪುರ ಬಿಜಾಪುರ ಪಂಡಾರ ಕಳಿಸೋದು ರೀ, 40-50 60-70 70-70 ರೂಪಾಯಿ ತನಕ ರೇಟ್ 100 ರೂಪಾಯಿನೂ ಇರ್ಬೋದು ರೀ. ಅವ್ರು ರೇಟ್ ಏನು ಹಚ್ತಾರೆ ಆ ರೇಟಿನ ಮೇಲೆ ಹೋಗ್ತಾರೆ ಅಲ್ಲಿ. ಅಂದ್ರೆ ಈಗ ತಾವು ಹೇಳೋ ಪ್ರಕಾರ ಈ ಸುಗಂಧರಾಜ ಹೂವಿಂದ ಏನಾದರೂ ಹಾರ ಮಾಡ್ತೀರಿ ಅಥವಾ ಈ ಸಾವಂತಿಗೆ ಹೂವಿನ ಬೆರದಲ್ಲಿ ಅದರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಮಾರಾಟ ಮಾಡ್ತೀರಿ? ಗಲಾಟ್ರಿ ಮತ್ತ ಮಧ್ಯಭಾಗದಾಗ ಹಾಕಿ ಸಿಕ್ಕಿನೂ ಮಾಡ್ತೀವ್ರಿ. ಪೂರ್ತಿ ಸುಗಂಧರಾಜಿಂದ ಹೊಡಿಬಹುದು ರೀ ಹಾರ. ಅದ ಗುಲಾಬಿ ಟಚಿಂಗ್ ಕೊಡ್ರಿ, ಆಮೇಲೆ ನಮ್ಮ ಗಲಾಂಡಿದು ಟಚಿಂಗ್ ಕೊಡ್ರಿ. ಈಗ ಆ ರೀತಿ ನೀವು ಹೇಳೋ ಪ್ರಕಾರ ಈ ಸಂಪೂರ್ಣವಾಗಿ ಸುಗಂಧರಾಜದ ಹಾರವನ್ನು ಮಾಡಿದ್ರೆ ಒಂದ್ ಹಾರಕ್ಕೆ ಎಷ್ಟು ಚಾರ್ಜ್ ಮಾಡ್ತಿರ್ತಾವ? ಒಂದ್ ಹಾರಕ್ ನೋಡ್ರಿ 50 ರೂಪಾಯಿಂದ 100 ರೂಪಾಯಿ ಮಾರ್ಬಹುದು ರೀ. ಅದು ನಾವು ಈಗ ಒಂದೊಂದು ಟೈಮ್ದಾಗ ನಾವು ಈ ಲಗ್ನಕ್ಕೆ ಹಾರ ಮಾಡಿದೇವೆ ಅಂದ್ರೆ ಸ್ವಂತ ಹೊಲದಂದು ಹೋಯ್ತಂದ್ರಿ, ನಾವು ಎಷ್ಟು ನಾವು ಎಷ್ಟು ಬೇಡಿಕೆ ನಾವು ಯಾವ ಟೈಪ್ ಹಾರ ಮಾಡಿರ್ತೀವಿ ಆ ಟೈಪ್ ರೀ. ಅದು ಡಬಲ್ ಟಿಬಲ್ ರೀ, 4 ಎಳೆ 5 ಎಳೆ ಮತ್ತು ಈ ಸಿಂಗಲ್ ಒಂದೇ ಬರ್ತಾರೆ ಹಾರ ರೀ. ಆ ಹಾರಿನ ರೇಟ್ನು 1100 ತೊಗೋದ್ರಿ 1500 ತೊಗೋದು ರೀ. ನಾವು ಹೆಂಗೆ ನಾವು ತಯಾರು ಮಾಡ್ತೀವಿ ಆ ಟೈಪ್ ನಮ್ಮಲ್ಲಿ ಎಷ್ಟು ಎಷ್ಟು ಕರೆಕ್ಟ್ ನಾವು ಮಾಡಿರ್ತೀವಿ ಅದ್ರ ಮ್ಯಾಗೆ ರೇಟ್ ಸಿಗ್ತದೆ. ಮತ್ತೆ ಈಗ ನೀವು ಹೇಳಿದ್ರಿ ಈಗ ಸಂಪೂರ್ಣ ಸುಗಂಧರಾಜದ್ದೇ ಹಾರ ಮಾಡಿದ್ರೆ ಅದಕ್ಕೊಂದು ದರ ನಿಗದಿ ಮಾಡ್ತೀವಿ, ಮತ್ತೆ ಅದರ ಜೊತೆಗೆ ಈ ಶಾವಂತಿಗೆ ಹೂವು ಮತ್ತೆ ಗುಲಾಬಿ ಹೂವುಗಳನ್ನು ಮಾಡಿದ್ರೆ ಅದಕ್ಕೆಷ್ಟು ದರ ನಿಗದಿ ಮಾಡ್ತಿರ್ತಾವ? ಇದಕ್ಕೆ ನಾವು ಹೂವಿಂದ ಹೆಚ್ಚು ಈ ತುಟ್ಟಿತ್ತಂದ್ರಿ ತುಟ್ಟಿ ಮಾರಿತ್ತಪ್ಪ ಅಂದ್ರಿ ಸುಗಂಧರಾಜ ರೀ ಕಡಿಮೆ ಯೂಸ್ ಮಾಡಿ ರೇಟ್ ಸ್ವಲ್ಪ ಕಡಿಮೆ ಬರ್ತಾರೆ. ಬಂದ್ರೂ ಈ ಸಾಧಾರಣ ಹೂವು ಹಾಕಿ ಗಲಾಂಡಿ ಬ್ರ್ಯಾಂಡ್ ಮಿಕ್ಸ್ ಮಾಡಿದೇವಪ್ಪ ಅಂದ್ರೆ ಅದರಿಂದ ಭೀ ನಮ್ಗೆ ಲಾಭ ಸಿಗ್ತಾರೆ, ಅದ್ರ ಗುಲ್ಚಿಡಿ ಲಾಭ ಸಿಗ್ತಾರೆ ನಮ್ಗೆ. ಇದ್ರ ರೀ ಎಷ್ಟು ಸಿಗ್ಬೋದು ಅಂತೀರಿ? ಇದಕ್ಕೆ ಎಷ್ಟು ನೀವು ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ರೆ ಒಂದು ಹಾರಕ್ಕೆ ಎಷ್ಟು ನೀವು ಇದು ದರ ನಿಗದಿ ಮಾಡಿರಿ? ಒಂದು ಹಾರಿನಿಂದ್ರೆ ನಾವು ಮಾರೋದಾದ್ರಿ ಈಗ ಆ ಹಾರಿಗೆ ರೇಟ್ 50 ರೂಪಾಯಿ ಒಂದು ಹಾರಿಗೆ 200 ರೂಪಾಯಿ ಮಾರ್ತಪ್ಪ ಅಂದ್ರೆ ಒಂದು 50 ರೂಪಾಯಿ ಡಿಫ್ರೆನ್ಸ್ ಆಗ್ತಾರೆ ಅದಕ್ಕೆ. 50 ರೂಪಾಯಿ 100 ರೂಪಾಯಿ ನಾವು ಬಂದಂಗೆ ಕೊಡ್ಬೋದ್ರಿ ಇದು. ಆಮೇಲೆ ಅದೇ ಅದರದೇ ಮಾಡಿದ ಒಂದು ಸ್ವಲ್ಪ ಕ್ವಾಲಿಟಿ ಮತ್ತೆ ಬೇರೆ ಹೈ ರೇಟ್ ಸಿಗ್ತಾರೆ. ಮತ್ತೆ ಈಗ ನೀವು ಹೇಳೋ ಪ್ರಕಾರ ಸೀಸನ್ನಲ್ಲಿ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರ್ತಾರೆ, ಅಂದ್ರೆ ನವ ವಧು ಮತ್ತು ವರರ ಒಂದು ಇದಕ್ಕೆ ಈ ಹಾರಗಳನ್ನ ಬಳಸ್ತಾ ಇರ್ತಾರೆ. ಅಂದ್ರೆ ಈಗ ನನಗನ್ಸಿದ ಮಟ್ಟಿಗೆ ಡಿಸೆಂಬರ್ಲಿಂದ ಮೇ ಜೂನ್ ವರೆಗೆ ಇರುತ್ತೆ. ಆ ಸಮಯದಲ್ಲಿ ಅವರಿಗಾಗಿ ಏನೇನು ತಾವು ಮಾಡ್ತಾ ಇರ್ತೀರಿ ಹಾರಗಳನ್ನ, ಅವು ಯಾವ ರೀತಿ ಮಾಡ್ತೀರಿ, ಮತ್ತೆ ಒಂದು ಹಾರಕ್ಕೆ ಎಷ್ಟು ದರವನ್ನು ನಿಗದಿ ಮಾಡ್ತೀರಿ? ಅವಾಗ ನಾವು ಏನ್ ಮಾಡ್ತೀವ್ರಿ ಫಿಕ್ಸ್ ನಮ್ಮಲ್ಲಿ ಅವ್ರು ಎಷ್ಟು ಹೇಳ್ತಾರಲ್ರಿ ಅಷ್ಟು ತಯಾರು ಮಾಡಿ ಕೊಟ್ಬಿಟ್ಟಿರ್ತಾರೆ. ನಾವು ಸ್ವಂತ ಹೋಗಿ ಅಂದ್ರೆ ಅಲ್ಲಿ ಅನ್ನ ಇದು ಮಾಡಂಗಿಲ್ಲ ರೀ, ನಾವು ರೆಡಿ ಮಾಡಿ ಕೊಟ್ಮ್ಯಾಗ ಅವ್ರೇ ತಾವೇ ನಾವು ಸರ ಮಾಡಿಕೊಡ್ತೀವಿ ಅದರಿಂದ ಎಲ್ಲ ತಯಾರು ಮಾಡಿ ಹಿಂಗೆ ಮಾಡಿಕೊಂಡು ಅವ್ರು ಇದಿರ್ತಾರೆ ಅಷ್ಟು. ಅಂದರೆ ಅದಕ್ಕೆ ಎಷ್ಟು ನಿಗದಿ ಮಾಡ್ತೀರಿ ನೀವು? ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ರೀ, 1000 ರೀ, 1500 ರೀ, 2500 ರೀ, ಹಿಂಗೆ ಹೆಂಗೆ ಅವ್ರು ಹೆಂಗೆ ಹೆಂಗೆ ಬಿಡ್ಕಿಟ್ಟಿರ್ತಾರೆ ಆ ಟೈಪ್ ಮಾಡಿರ್ತಾರೆ. ಅಂದರೆ 1 ಎಳೆ 2 ಎಳೆ ಅಥವಾ 3 ಹಿಂಗೆ ಎಳೆಗಳು ಜಾಸ್ತಿ ಆದಂಗೆ ನಿಮ್ದು ದರ ಜಾಸ್ತಿ ಆಗುತ್ತೆ ಅಂತೀರಿ? ಡಿಫ್ರೆನ್ಸ್ ಅವ್ರು ಹೆಂಗೆ ಹೆಂಗೆ ಬೆಳಿತಾರೆ ಆ ಟೈಪ್ ರೀ. ಅಂದರೆ ಸುಮಾರು ತಾವು ಹೇಳೋ ಪ್ರಕಾರ 1000 ರೂಪಾಯಿಂದ 2500 ರೂಪಾಯಿ ತನಕನೂ ದರ ನಿಗದಿ ಮಾಡ್ತೀರಿ ಅಂತ ಹೇಳಿದ್ರಿ. ಈಗ ನೀವು ಮತ್ತೆ ನಮಗೆ ಈ ಹಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ, ಈಗ ನೀವು ಕೊಟ್ಟಂತ ಮಾಹಿತಿ ಸುಗಂಧರಾಜದ್ದಾಯ್ತು, ಈಗ ನೆಕ್ಸ್ಟ್ ಲಿಲ್ಲಿ ಹೂವು ಅಂತ ಹೇಳಿದ್ರಿ, ನಾಟಿ ಮಾಡಿದ ನಂತರ ಎಷ್ಟು ದಿನಗಳ ನಂತರ ನಿಮ್ಗೆ ಕೈಗೆ ಬರ್ತದೆ, ಮತ್ತೆ ಅದನ್ನ ಯಾವ ರೀತಿ ಮಾರಾಟ ಮಾಡ್ತೀರಿ, ಮತ್ತೆ ಹಾರಗಳಲ್ಲಿ ಅದನ್ನ ಯಾವ ರೀತಿ ಜೋಡಣೆ ಮಾಡ್ತೀರಿ, ಅಥವಾ ಅಖಂಡವಾಗಿ ಅದೇ ಲಿಲ್ಲಿ ಹೂವಿದ್ದ ಏನಾದರೂ ಮಾಡ್ತೀರಿ, ಅದ್ರ ಕುರಿತು ಸ್ವಲ್ಪ ನಮಗೆ ಮಾಹಿತಿ ಕೊಡಬೇಕು. ಈಗ ರೀ ನಾವು ಲಿಲ್ಲಿ ಹೂವು ಹೆಂಗದ್ರಿ ಪೂರ್ತಿ ಅದೇ ಹೂ ಮಾಡಿದ್ರು ಗುಲಾಬಿ ಟಚಿಂಗ್ ಕುಡಿಯಬೇಕ್ರಿ ಅದಕ್ಕೆ. ಆಮೇಲೆ ಪೂರ್ತಿ ಅದೇ ಹೂವಿಂದ ಆದ್ರು ಬಿ ಗುಲಾಬಿ ಸೆಂಟರ್ ಕ್ರಿ ಆಮೇಲೆ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೋದು ರೀ, ಅದು ರೇಟ್ ಹೆಚ್ಚಾಗ್ತದೆ ರೀ. ಆಮ್ಯಾಗ ರೀ ನಾವು ಒಂದು ವೇಳೆ ಈಗ ಲಿಲಿ ಹೂವು ಹೆಚ್ಚಾದ ಹೂ ರೀ ನಾವು ಮಾಡಿ ಮಾರೋದ್ರಿಂದನೂ ಲಾಭ ಅದ ರೀ, ಆಮ್ಯಾಗ ಕಳಿಸೋದ್ರಿಂದನೂ ಲಾಭ ಅದ ರೀ ಅದು. ಈಗ ನೀವು ಹೇಳಿದ್ರಿ ಗುಲಾಬಿ ಹೂ ಟಚ್ ಕೊಟ್ಟು ನಾವು ಮಾಡೋದ್ರಿಂದ ಒಂದು ಹಾರಕ್ಕೆ ಎಷ್ಟು ದರ ನಿಗದಿ ಮಾಡ್ತೀರಿ? ಅದು ನಾವು ನೋಡ್ರಿ 500 ರೂಪಾಯಿನೂ ತೊಗೋತೀವಿ ರೀ ಎರಡು ಹಾರಿಗೆ, ಆಮ್ಯಾಗ ಅದೇ 1100 ಆಗ್ಬೋದು ರೀ ಸಿಂಗಲ್ದಾಗ ರೀ. ಅಂದ್ರೆ ಅದು ಹೆಚ್ಚು ಎರಡು ಪದರಿಂದ ಸಸ್ಯ ಮಾಡಂಗೆ ಕಡಿಮೆ ರೀ. ಅದು ಸಿಂಗಲ್ದಾಗ ಹೆಚ್ಚು ಬರ್ತಾರೆ ಅದ್ರ ಇಲ್ಲಿ ಊರಿ. ಸಿಂಗಲ್ದಾಗ ಹಾರ ನಾವು ಎಷ್ಟು ನಾವು 1500 ರೂಪಾಯಿ ತೊಗೋಬೋದ್ರಿ ಎರಡು ಹಾರಿ ಕೊಡ್ರಿ. ಅದು ಗುಲಾಬಿ ಟಚಿಂಗ್ ಕುಡಿಯಬೇಕು. ಅದಕ್ಕೆ ಗುಲಾಬಿ ಬರ್ತಾರೆ, ಪುದೀನ ಬರ್ತಾರೆ, ಅದೆಲ್ಲ ಮಿಕ್ಸ್ ಬರ್ತಾರೆ ಅದ್ರೊಳಗ್ರಿ. ಎಲ್ಲ ಥರ ಹಾಕಿ ಯೂಸ್ ಮಾಡಿ ಮಾಡೋದ್ರಿಂದ ರೀ ರೇಟ್ ನಾವು ಹೆಂಗೆ ತೊತೀವಿ ಹಂಗೆ ಕೊಡ್ತಾರೆ ಜನ. ಎರಡೂವರೆ ಸಾವಿರನೂ ಆಗ್ಬೋದ್ರಿ, ಎರಡು ಹಾರಿ 2500 ಆಗ್ಬೋದ್ರಿ. ಎರಡು ಹಾರಿ 2500. ಅಂದ್ರೆ ಇದು ನೀವು ಹೇಳೋ ಪ್ರಕಾರ ಸೀಸನ್ ಅಲ್ಲಿ ಇಷ್ಟು ದರ ಬರ್ಬೋದು ಅಂತ ನನಗನ್ಸುತ್ತೆ, ಹೌದಲ್ಲ? ಸೀಸನ್ದಾಗ ಅಷ್ಟು ಬರ್ತದೆ. ಈಗ ತಾವು ಹೇಳ್ತಾ ಇದ್ರಿ ಈ ನಾಲ್ಕು ತರದ ಹೂಗಳ ಬಗ್ಗೆ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ. ತಮ್ಮ ಕುಟುಂಬದಲ್ಲಿ ತಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ನಮ್ಮಲ್ಲಿ ಇಬ್ರು ಹೆಣ್ಮಕ್ಳು ಅದಾರ್ರಿ. ಇಬ್ರು ಹೆಣ್ಮಕ್ಳಷ್ಟೇ? ಅಂದ್ರೆ ಗಂಡು ಮಕ್ಕಳಿಲ್ಲ ತಮಗೆ? ಈಗ ಅವ್ರದೇನಾದ್ರೂ ಮದುವೆ ಅದು ಮಾಡಿಕೊಟ್ಟಿದ್ದಾರೆ? ದೊಡ್ಡ ಹುಡುಗಿ ಮದುವೆ ಮಾಡಿಕೊಟ್ಟಿವ್ರಿ ಅವ್ರಿಗೆ. ಕೊಪ್ಪ ಅಂತ ಹೇಳಿದಾರೆ ಅವ್ರಿಗೆ, ನಮ್ಮ ಹಳೆ ಅಲ್ಲಿ ಅವ್ರಿ. ಅಂದ್ರೆ ಮುದ್ದೇಬಿಹಾಳ ತಾಲೂಕು? ತಾಲೂಕು ಕೊಪ್ಪ ರೀ. ಫಸ್ಟ್ ಹುಡುಗಿ ಅಲ್ಲೇ ಕೊಟ್ಟಿವ್ರಿ, ಸೆಕೆಂಡ್ ಹುಡುಗಿನ ಮದುವೆ ಆಗಿಲ್ರಿ. ಈಗ ಹಾರ ಮಾಡುವ ಸಮಯದಲ್ಲಿ ಅಥವಾ ಹೊಲದಲ್ಲಿ ತಾವು ಹೂವುಗಳನ್ನ ಪಾಲನೆ ಪೋಷಣೆ ಮಾಡೋದಲ್ಲಿ ಈ ತಮ್ಮ ಮಕ್ಕಳ ಸಹಾಯ ತಾವು ಪಡಿತೀರಿ ಅಥವಾ ನಿಮ್ಗೆ ಯಾವ ರೀತಿ ಸಹಾಯ ಆಗ್ತಾರ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಹೊಲದೊಳಗಂತ್ರ ಏನ ಸಹಾಯ ಅಷ್ಟೊಂದು ತೊಳಂಗಿಲ್ರಿ. ಮನ್ಯಾಗ ಹೂವಿನ ಹಾರನ ಬದಲಾಗ ನಮಗ್ ದೊಡ್ಡ ಹುಡುಗಿ ಫೇಮಸ್ ರೀ ಮಾಡೋದ್ರಿಂದ ಎಲ್ಲ ಪೂರ್ಣ ಆಕಿನೇ ಇವತ್ ನಿತ್ ಮಾಡ್ಯಾಳಂದ್ರು ಅದೇ ಹುಡುಗಿದೆ ಮೇನ್ ರೀ ಸದ್ಯ. ಈಗ ಪೂರ್ತಿ ನಾವು ಎಲ್ಲೇ ಹೋದ್ರು ರೀ ಎಷ್ಟು ಬೇಕಾದ ತಂದಾಯಿದ್ರು ಒಬ್ಬರೇ ನೀಗಿಸ್ಕೊಂಡು. ಅಂದ್ರೆ ತಾವು ಹೇಳೋ ಪ್ರಕಾರ ಸೀಸನ್ ಅಲ್ಲಿ ಕೂಡ ಈಗ ತಾವೆಲ್ಲೇ ನಾವು ಮದುವೆಗೆ ಎಲ್ಲೇ ಹೋದ್ರು ಒಂದ್ ಕೆಲ್ಸಕ್ಕೆ ಬೇರೆಯವರ ಕಾರ್ಯಕ್ರಮದಲ್ಲಿ ಎಲ್ಲೇ ಭಾಗಿಯಾದ್ರು ಕೈ ಸಹಿತ ತಮ್ಮ ಹಿರಿಯ ಮಗಳು ಎಲ್ಲದರಲ್ಲಿ ಭಾಗಿಯಾಗಿ ಅವ್ರನ್ನೇ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರ ಹೆಸರೇನು? ಪ್ರತೀಕ್ಷಾ. ಪ್ರತೀಕ್ಷಾ ಅಂತ ಹೇಳಿದ್ರೆ ಅವ್ರದ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಎಂಎ ಮಾಡ್ಕೊಂಡ್ರಿ. ಎಂಎ ಆಗಿದೆ. ಈಗ ಅವ್ರು ಮತ್ತೆ ನಿಮ್ಗೆ ಅವ್ರ ಕೆಲವೊಂದು ಹವ್ಯಾಸಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತಿರ್ತಾವ? ಅವರು ಕವನಗಳು ಬರ್ತಾರ್ರಿ 150. ನಾವು ಇಲ್ಲಿಂದ ಅದರಿಂದ ಬೆಳವಣಿಗೆ ಏನು ನಮ್ಮ ಕಡೆಯಿಂದ ಆಗಿ ಸಾಧ್ಯ ಆಗಿಲ್ಲರಿ. ಅದು ಬರೆದಿಟ್ಟಾರ್ರಿ ಅವ ಕಡೆ ಕಡೆ ಎಲ್ಲ ಹೇಳ್ರಿ ಮಾಡ್ಯಾರ್ರಿ. ಹಾಗಿತ್ತಂದ್ರೆ ಅವ್ರದ್ದು ಸ್ವಲ್ಪ ಸಂದರ್ಶನ ಮಾಡೋಣಲ್ಲ. ಅರವಿಂದ್ ಕಲ್ಲಪ್ಪ ಪೂಜಾರವರೇ, ಇದುವರೆಗೆ ತಾವು ನಮಗೆ ಈ ಚೆಂಡು ಹೂವು ಮತ್ತೆ ಸುಗಂಧರಾಜ ಮತ್ತೆ ಲಿಲ್ಲಿ ಈ ನಾಲ್ಕು ಹೂವುಗಳ ಕುರಿತು ತಾವು ನಮಗೆ ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಈಗ ನಾವು ಇಲ್ಲಿ ಚಡಚಣ ಗ್ರಾಮದಲ್ಲಿ ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರ ತೋಟದಲ್ಲಿ ನಾವು ಸಂದರ್ಶನವನ್ನು ಮಾಡ್ತಾ ಇದ್ವಿ. ಅವರು ಹೇಳೋ ಪ್ರಕಾರ ಪ್ರತೀಕ್ಷಾ ಅವರು ಕೆಲವೊಂದಿಷ್ಟು ತಂದೆಗೆ ಹೂವಿನ ವ್ಯಾಪಾರದಲ್ಲಿ ಸಹಾಯ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಅವರು ಇಂಥ ಒಂದು ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಸುಮಾರು 100 ರಿಂದ 150 ಕವನಗಳನ್ನು ಬರೆದಿದ್ದಾರೆ. ಅವ್ರನ್ನು ಕೂಡ ನಾವು ಸಂದರ್ಶನ ಮಾಡೋಣ ಅಂತ. ಇಲ್ಲಿ ರೈತ ಬಾಂಧವರೇ, ತಾವು ವಿಜಯಪುರ ಆಕಾಶವಾಣಿಯಿಂದ ಪ್ರಸಾರ ಆಗುವಂತ ಒಂದು ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವತ್ತು ನಾವು ಇಲ್ಲಿ ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರ ಮಗಳಾದಂತ ಪ್ರತೀಕ್ಷಾ ಹೂಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆಗೆ ಹೂವಿನ ವ್ಯಾಪಾರದಲ್ಲಿ ಸಹಾಯ ಮಾಡುವಷ್ಟೇ ಅಲ್ಲದೆ ಅದರ ಜೊತೆಗೆ ಕೆಲವೊಂದಿಷ್ಟು ಕವನಗಳನ್ನು ಬರೆದಿದ್ದಾರಂತೆ. ಅವರನ್ನು ಕೂಡ ನಾವು ಸಂದರ್ಶನದಲ್ಲಿ ಮಾತನಾಡಿಸೋಣ. ಅವರು ಯಾವ ರೀತಿ ತಂದೆಗೆ ಹೂವಿನ ವ್ಯಾಪಾರದಲ್ಲಿ ಸಹಾಯವನ್ನ ಮಾಡ್ತಾ ಈ ಕವನವನ್ನ ಬರೀಲಿಕ್ಕೆ ಹೇಗೆ ಸಮಯವನ್ನ ತೆಗೆದುಕೊಂಡ್ರು ಮತ್ತೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರತೀಕ್ಷಾ ಹೂಗಾರ್ ಅವರೇ. ನಮಸ್ಕಾರ. ಎಲ್ಲಿವರೆಗೆ ತಮ್ಮದು ಶಿಕ್ಷಣ ಆಗಿದೆ? ಎಂಎ ಹಿಂದಿ ಮಾಡಿದ್ದೀನಿ. ಈಗ ಎಂಎ ಹಿಂದಿಯಲ್ಲಿ ಮಾಡಿದ್ದೀರಿ. ಮತ್ತೆ ನೀವು ಈಗ ಎಲ್ಲಾದ್ರೂ ಜಾಬ್ ಸೇರಿದ್ರಿ ತಾವು? ಎಲ್ಲಿ ಜಾಬ್ ಸೇರಿಲ್ಲ ರೀ. ಇನ್ನು ಎಲ್ಲಿ ಜಾಬ್ ಸೇರಿಲ್ಲ ತಾವು? ಮತ್ತೆ ಏನಾದ್ರೂ ಜಾಬ್ ಮಾಡ್ಬೇಕಂತ ಏನಾದ್ರೂ ತಮ್ಮದು ಉದ್ದೇಶ ಇದೇನಾ? ಉದ್ದೇಶ ಐತ್ರಿ ಸರ್, ಅದು KS ಮಾಡ್ಬೇಕಂತ ಆಸೆ ಇದೆ, ನೋಡ್ಬೇಕ್ರಿ ಏನಾಗುತ್ತೆ. ನಿಮ್ ತಂದೆಯವರು ಹೇಳ್ತಾ ಇದ್ರು ನಮ್ಮ ಪ್ರತೀಕ್ಷಾ ನಮ್ಗೆ ಹೂವಿನ ವ್ಯಾಪಾರದಲ್ಲಿ ಬಹಳಷ್ಟು ನಮ್ಗೆ ಸಹಕಾರಿಯಾಗಿದ್ದಾಳೆ. ಮತ್ತೆ ಇವತ್ತು ನಿಮ್ಮ ತಂದೆಯವರು ಇಲ್ಲಂದ್ರೂ ಸಹಿತ ಸಂಪೂರ್ಣವಾಗಿ ತಾವೇ ಎಲ್ಲಾನು ನೋಡ್ಕೊಂಡು ಹೋಗ್ತೀನಿ ಅಂತ ಇದ್ರಿ. ನೀವು ಇದನ್ನ ಯಾವ ರೀತಿ ನಿಭಾಯಿಸ್ತೀರಿ ಇದನ್ನ ಇಷ್ಟೇ ಎಲ್ಲಾನು? ತಾವೊಂದು ಗೃಹಿಣಿಯಾಗಿ ಇಷ್ಟೊಂದೆಲ್ಲಾನು ಮಾಡ್ತೀರಿ ಅಂತಂದ್ರೆ ಅದು ಸ್ವಲ್ಪ ನಮಗೆ ಮಾಹಿತಿ ಮಾಡಿಕೊಡ್ತೀರಿ? ನಮ್ಮ ತಂದೆ ಹೆಣ್ಮಕ್ಳು ಗಂಡಸ್ ಮಕ್ಳು ಅಂತ ಬೆಳೆಸಿದ್ದಾರೆ ನಮ್ಗ. ಅವರು ತುಂಬಾ ಸಣ್ಣ ವಯಸ್ಸಿನಲ್ಲಿ ತುಂಬಾ ಕಷ್ಟ ಪಟ್ಟಿದ್ದಾರೆ ಅವರು. ಅವ್ರ ಕಷ್ಟ ಪಟ್ಟಿದ್ರು ನಮಗೂ ಅವ್ರ ಒಳ್ಳೆಯ ಜೀವನ ಕೊಟ್ಟಾರ್ರಿ. ಯಾವುದು ಕೆಟ್ಟ ವಿಚಾರ ಮಾಡ್ಲಾರಂತ ಅಂದ್ರೆ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡ್ಬೇಕ್ರಿ. ಹಂಗ ಬೆಳೆಸಿದಾರಿ ನಮ್ಮನ್ನ. ಹಂಗಾಗಿ ನಮ್ ತಂದೆ ತಾಯಿ ಅವ್ರ ಕಷ್ಟ ನೋಡ್ಲಾಗ ಅವ್ರ ಜೊತೆ ನಾವು ಸಹಾಯ ಮಾಡ್ತಾ ಇದೀವಿ. ಈಗ ನೀವು ಹೊಲಕ್ಕೆ ಅದು ಹೋಗಿ ಏನು ಹೂವು ಅದು ಹರ್ಕೊಂಡ್ ಬರ್ತೀರಿ ಅಥವಾ ಯಾರಾದ್ರೂ ನಿಮ್ಗೆ ತಂದು ಕೊಡ್ತಾರೋ ಅಥವಾ ನಿಮ್ ತಂದೆಯವ್ರು ತಂದು ಕೊಡ್ತಾರೋ ನಿಮ್ಗೆ? ನಮ್ ಬಿಡು ಸಿಕ್ಕಾಗ ನಮ್ ತಂದೆಯವರು ತಂದು ಕೊಡ್ತಾರ್ರಿ. ಅಲ್ಲಿ ಹೊಲದಲ್ಲಿ ಅಲ್ಲಿ ಆಳುಗಳು ಹಚ್ಚಾರ್ರಿ, ಅವ್ರು ತಂದು ಕೊಡ್ತಾರ್ರಿ. ಹೆಂಗೆಂಗ ಅನುಕೂಲ ಆಗುತ್ತೆ ಹಂಗ ಮಾಡ್ಕೋತ ಹೋಗ್ತೀವ್ರಿ. ಅಂದ್ರೆ ಈಗ ಅವ್ರು ತಂದು ಕೊಟ್ಟ ಮೇಲೆ ತಮ್ಮ ಜವಾಬ್ದಾರಿ ಇಲ್ಲಿ ಮನೆಯಲ್ಲಿ ಏನು ಅನ್ನೋದು ತಿಳಿಸ್ಕೊಡ್ತೀರಿ ಸ್ವಲ್ಪ? ತಂದು ಕೊಟ್ಟಾಗ ಅದು ಹೂವ ಬರಿಕೆ ನೀರ ಹೊಡೆದು ಮಾಡಿ ಸರಿಯಾಗಿ ಇಡ್ಬೇಕ್ರಿ. ಆಮೇಲೆ ಎಲ್ಲಾ ಹಾರಗಳನ್ನು ಮಾಡಿ ಇಡ್ಬೇಕ್ರಿ. ಮತ್ತ ಬಂದವ್ರಿಗೆ ಹಾರ ಕೇಳೋರಿಗೆ ವ್ಯಾಪಾರ ಅದು ಗಿರಾಕಿಗಳಿಗ್ರಿ ಮಾಡಿ ಕೊಡ್ತೀವ್ರಿ. ಈಗ ತಾವು ನಮಗೆ ಈ ಹೂವಿನ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ರಿ, ತಾವು ಯಾವ ಯಾವ ರೀತಿಯ ಹಾರಗಳನ್ನು ಮಾಡ್ತೀರಿ? ನಾವು 50 ರೂಪಾಯಿ 20 ರೂಪಾಯಿ ಹಿಡಿದು ಮುಂದೆ 5,000 2,000 3,000 100 ರೂಪಾಯಿ ಎಲ್ಲರಿಗೂ ಮಾಡ್ತೀವ್ರಿ. ಅಂದ್ರೆ ಈಗ ತಾವು ಹೇಳಿದ್ರಿ 50 ರೂಪಾಯಿ 100 ರೂಪಾಯಿ 500 1,000 2,000 ತನ ಮಾಡ್ತೀನಿ ಅಂತ ಹೇಳಿದ್ರಿ. ಈ 50 ರೂಪಾಯಿ ಹಾರ ಮಾಡ್ಬೇಕಂತಂದ್ರೆ ಸೈಜ್ ಎಷ್ಟಿರುತ್ತೆ, ಮತ್ತೆ ಅದು ಯಾವ್ಯಾವ ಹೂವುಗಳನ್ನು ಬಳಸಿ 50 ರೂಪಾಯಿ ಹಾರವನ್ನು ಮಾಡ್ತೀರಿ, ಮತ್ತೆ ಅದನ್ನ ಎಷ್ಟು ನಿಮಿಷನಲ್ಲಿ ಮಾಡ್ತೀರಿ, ಅದ್ರ ಬಗ್ಗೆ ಹೇಳ್ಕೊಡ್ತೀರಿ? 5 ನಿಮಿಷ ಆಗ್ಬೋದ್ರಿ, 10 ನಿಮಿಷ. ಎಷ್ಟು ಜಾಸ್ತಿ ಹೂ ಬೆಳೆಸಿದಷ್ಟು ಸ್ವಲ್ಪ ಟೈಮ್ ಹೆಚ್ಚಾಗತ್ರಿ, ಮತ್ತ ಅವ್ರ ಸಮಯ ಕಡಿಮೆ ಇದ್ರ ಮಾಡ್ಬೇಕಂದ್ರೆ ಸ್ವಲ್ಪ ಹೂವು ಕಡಿಮೆ ಆಗ್ತಾವ್ರಿ. ಅಂದ್ರ ಅಡ್ವಾನ್ಸ್ ಮಾಡಿಟ್ಟಿದ್ದೇವ ಅಂದ್ರ ಜಲ್ದಿ ಕೊಡ್ತೇವ್ರಿ, ಅವಾಗ್ಲೇ ಮಾಡಿ ಕೊಡ್ಬೇಕಂದ್ರ ಸ್ವಲ್ಪ 5 ನಿಮಿಷನಾಗ 10 ನಿಮಿಷನಾಗ ಮಾಡ್ಕೊಡ್ತೇವ್ರಿ. ಈಗ ನೀವು ಹೇಳ್ತಾ ಇದ್ರಿ, ಈಗ ನೀವು ಹೆಚ್ಚಾಗಿ ವಿವಾಹಕ್ಕಾಗಿ ಕೆಲವೊಂದು ಹಾರಗಳನ್ನ ಮಾಡ್ಕೊಡ್ತಾರ ಅಂತ ಹೇಳಿದ್ರಿ, ಅವು ಯಾವ ರೀತಿ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ, ಮತ್ತೆ ಅದರಲ್ಲಿ ಬಳಸುವಂತ ಹೂವುಗಳು ಯಾವುವು, ಅದರಲ್ಲಿ ಏನಾದ್ರು ಎಷ್ಟು ತರ ಮಾಡ್ಲಿತ್ತೀರಿ, ಮತ್ತೆ ಅದನ್ನ ಮಾಡ್ಲಿಕ್ಕೆ ತಮಗೆ ಸಮಯ ಎಷ್ಟು ಹಿಡಿತದ ಅಂತೀರಿ? ಅವು 600, 1100, 900, 1500, 2,000 ಹಂಗ ಮಾಡ್ತೀವ್ರಿ. ಚಲೋ ಬೇಡ 3,000 ಹಿಂಗ್ ಮಾಡ್ತೀವ್ರಿ. ಅಂದ್ರ 600 ರೂಪಾಯಿ ಅಂದ್ರ 2 ಪದರಿಂದ ಮಾಡ್ತೀವ್ರಿ, ಗುಲಾಬಿ, ಸುಗಂಧರಾಜ, ಗಲಾಟಿ ಎಲ್ಲ ಹಾಕಿರಿ. ಆಮೇಲೆ 1500 ಜಾಸ್ತಿ ಗುಲಾಬಿ ಯೂಸ್ ಮಾಡ್ತೀವ್ರಿ, ಪುದೀನಾ ಅವು 3 ಪದರಿಂದ ಬರ್ತಾವ್ರಿ. ಆಮೇಲೆ ಲಿಲಿ ಹೂವಿನ ಸಿಂಗಲ್ ಪದರ್ ಬರ್ತಾವ್ರಿ, 1500 ಹಿಂಗ್ ಮಾಡ್ತೀವ್ರಿ, ಅದ್ರ ಗುಲಾಬಿ ಪುದೀನಾ ಎಲ್ಲ ಹಾಕ್ತೇವ್ರಿ. ಮತ್ತೆ ಈಗ ನೀವು ಇಷ್ಟೆಲ್ಲ ಕೆಲಸಗಳ ಜೊತೆಗೆ ನಿಮಗೆ ನಿಮ್ಮ ತಂದೆಯವರು ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟಿದ್ರು, ತಾವು ಕವನಗಳನ್ನು ಬರೀತೀರಿ ಅಂತ, ಸುಮಾರು 100 ರಿಂದ 150 ಕವನಗಳನ್ನು ಬರೆದಿದ್ದೀರಿ ಅಂತ ಹೇಳಿದ್ರು ನಿಮ್ಮ ತಂದೆಯವರು. ಈಗ ನೀವು ಈಗ ಎಲ್ಲರಿಗೂ ನನಗನ್ಸಿದ ಮಟ್ಟಿಗೆ ಎಲ್ಲರಿಗೂ ಇರೋದು 24 ತಾಸು ಟೈಮ್. ಈ 24 ತಾಸು ಟೈಮ್ನಲ್ಲಿ ಈಗ ನೀವು ಹೂವಿನ ವ್ಯಾಪಾರವನ್ನ ಸಂಪೂರ್ಣವಾಗಿನೂ ನೋಡ್ಕೊಂಡು ಹೋಗ್ತೀರಿ ಇವತ್ತು ನಿಮ್ಮ ತಂದೆಯವರು ಇಲ್ಲಂದ್ರೂ ಸಹಿತ, ಈ ಹೂವಿನ ವ್ಯಾಪಾರ ಮಾಡ್ತಾನೆ ಈ ಕವನಗಳನ್ನ ಬರೀಲಿಕ್ಕೆ ಹೇಗೆ ನಿಮಗೆ ಸಮಯ ಸಿಕ್ತು, ಮತ್ತೆ ಇದಕ್ಕೆ ಏನಾದರೂ ಪ್ರೇರಣೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಿರ್ತಾವು? ಬಿಡುವು ಸಿಕ್ಕಾಗ ಬರಿತಾ ಇದ್ದೀನಿ, ಅಲ್ಲಿ ಹಾರ ಮಾಡ್ಕೊಂತ ಕುಂತಾಗ ಯೋಚನೆ ಮಾಡ್ತಾ ಹಂಗೆ ಕವನಗಳು ಬರೀತಿದ್ದೆ. ಹೈಸ್ಕೂಲ್ ಜೀವನದಲ್ಲಿ ಅಲ್ಲಿ ನನ್ನ ಸ್ನೇಹಿತೆ ಇದ್ದಳು, ಆ ಸ್ನೇಹಿತೆ ಮೇಲೆ ಕವನ ಬರಿಬೇಕಂತ ಆಸೆ ಐತಿ ನನಗ. ಅವಾಗ ಅವಾಗಿನಿಂದ 8ನೇ ತರಗತಿಯಿಂದ ಕವನ ಬರಿತಾ ಇದ್ದೀನಿ. ಆ ಸ್ನೇಹಿತೆ ಹೆಸರು ಏನಂತೀರಿ? ಸ್ನೇಹಿತೆ ಹೆಸರು ಜ್ಯೋತಿ ಅಂತ. ಜ್ಯೋತಿ ಉಮ್ರಾಣಿ ಅವರು, ಅವರು ನಿಮಗೆ ನಿಮಗೆ ಬಹಳ ಆಪ್ತ ಸ್ನೇಹಿತೆ ಅಂತ ಕಾಣುತ್ತೆ. ಹಾ, ತುಂಬಾ ಆಪ್ತ ಸ್ನೇಹಿತೆ. ಅಂದ್ರೆ ಸ್ವಲ್ಪ ತಮ್ಮ ಸ್ನೇಹದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ, ಎಷ್ಟು ಯಾವ ರೀತಿ ಆಪ್ತರಾಗಿದ್ರು ಅಂತ? ಅವಳು ಒಳ್ಳೆ ಒಳ್ಳೆದಳು. ಆಮೇಲೆ ಸ್ನೇಹ ಅಂದ್ರೆ ಅದರಲ್ಲಿ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥ ಅಂತ ಇರ್ಬೇಕು ಸ್ನೇಹದಲ್ಲಿ, ಅದ್ರ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ತುಂಬಾ ನಿಸ್ವಾರ್ಥಳಾಗಿದ್ದಳು ಅನ್ನೋ ದೃಷ್ಟಿಯಿಂದ ನಿಮ್ದು ಅವ್ರದ್ದು ಸ್ನೇಹ ಬಹಳ ದಿವಸ ಇತ್ತು ಅಂತ ಅನ್ಸುತ್ತೆ. ಈಗ ಆ ಸ್ನೇಹಿತೆಯ ಬಗ್ಗೆ ತಾವು ಯಾವ್ದಾದ್ರೂ ಕೆಲವೊಂದಿಷ್ಟು ಕವನ ಬರ್ದಿನಂತ ಇದ್ರಲ್ಲ, ಅದರಲ್ಲಿ ಒಂದಿಷ್ಟು ನಮಗೆ ಕವನಗಳನ್ನ ಓದ್ತೀರಿ ಇಲ್ಲಿ. ಪ್ರತೀಕ್ಷಾ ಅವರೇ, ತಾವು ಬರೆದಂತ ಸುಮಾರು 100ರಿಂದ 150 ಕವನಗಳಲ್ಲಿ ತಮಗೆ ಮೂಲ ಪ್ರೇರಣೆ ಅಂದ್ರೆ ಜೀವನದಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ತಮ್ಮ ತಾಯಿ ತಂದೆ ಅಂತ ತಾವು ಹೇಳ್ತಾ ಇದ್ರಿ, ಮತ್ತೆ ಇನ್ನೊಂದು ತಮ್ಮ ಜೀವನದಲ್ಲಿ ಆಪ್ತ ಸ್ನೇಹಿತೆ ಕೂಡ ನಮಗೆ ಬಹಳ ಜೀವನದಲ್ಲಿ ಬಹಳ ನಮಗೆ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಿತ್ತಂದ್ರೆ ತಾವು ಬರೆದ ಕವನದಲ್ಲಿ ಮೊದಲು ತಂದೆ ತಾಯಿ ಮತ್ತು ಸ್ನೇಹಿತೆ ಕುರಿತು ಒಂದು ಕವನ ಬರೆದಿನಂತ ಇದ್ರೆ ಆ ಕವನವನ್ನ ಸ್ವಲ್ಪ ಓದ್ತೀರಾ ಇಲ್ಲಿ? ಶೀರ್ಷಿಕೆ ಸ್ನೇಹ ಅಂತ. ತಂದೆ ತಾಯಿಯ ಅನುಬಂಧವು ಆ ದೇವರು ನೀಡಿದ ವರವಂತೆ, ಗೆಳತಿ ಗೆಳತಿಯ ಅನುಬಂಧವು ಆ ದೇವನ ಮನಸ್ಸಿನ ಮುನ್ನುಡಿಯಂತೆ. ನಮ್ಮ ಈ ಸ್ನೇಹ ಚಿರಕಾಲ ಉಳಿಯಲಿ, ನಮ್ಮ ಕನಸು ಸೊಗಸಾಗಿ ಬರಲಿ, ತಾಯಿಯ ಮಮತೆ ಕಂಡೆ ನಿನ್ನಲ್ಲಿ, ನಮ್ಮ ಜೀವನ ತೂಗೋ ಉಯ್ಯಾಲಿಯಾಗಲಿ. ತಂದೆ ತಾಯಿಯ ಅನುಬಂಧವು ಆ ದೇವರು ನೀಡಿದ ವರವಂತೆ, ಗೆಳತಿ ಗೆಳತಿಯ ಅನುಬಂಧವು ಆ ದೇವನ ಮನಸ್ಸಿನ ಮುನ್ನುಡಿಯಂತೆ. ಮತ್ತೆ ತಾವು ಕೆಲವೊಂದಷ್ಟು ನಿಸರ್ಗದ ಕುರಿತು ಕೆಲವೊಂದು ಕವನವನ್ನ ಬರೆದಿನಂತ ಹೇಳಿದ್ರೆ, ಈ ಕವನ ಕೂಡ ತುಂಬಾ ಚೆನ್ನಾಗಿತ್ತು ಪ್ರತೀಕ್ಷಾ ಅವರೇ. ನಿಸರ್ಗದ ಕುರಿತು ಕೆಲವೊಂದು ಕವನದಲ್ಲಿ ಒಂದೆರಡು ನುಡಿಯನ್ನು ಹೇಳ್ತೀರಿ ನಮಗೆ? ಸೃಷ್ಟಿ ಎಂದರೆ ಎಷ್ಟು ಸುಂದರ, ಅದುವೇ ನಮ್ಮಯ ದಿವ್ಯ ಮಂದಿರ, ಭಾವನೆಗಳ ಭಾವಾಂಗಳದಲ್ಲಿ ಬೆಳಕಾಗಿ ಬೆಳಗುವ ಬಾನ ಚಂದಿರ, ಬಾನು ಬೆಳ್ಳಿ ಭೂಮಿ ಮಕರಂದ, ಬಾನು ಭೂಮಿಯ ನಡುವಿನ ಸ್ಪಂದನ, ಚಿಲುಮೆಯ ಒಲುಮೆಯ ಮಂದಾರ, ಬೀಸುವ ಗಾಳಿಗೆ ಗಾಯಕ ಯಾರು. ಸೃಷ್ಟಿ ಎಂದರೆ ಎಷ್ಟು ಸುಂದರ, ಅದುವೇ ನಮ್ಮಯ ದಿವ್ಯ ಮಂದಿರ, ಭಾವನೆಗಳ ಭಾವಾಂಗಳದಲ್ಲಿ ಬೆಳಕಾಗಿ ಬೆಳಗುವ ಬಾನ ಚಂದಿರ. ತಂದೆ ತಾಯಿಯ ಬಗ್ಗೆ ಹೆತ್ತವರ ಪ್ರೀತಿ, ತಾಯಿಯ ಮಡಿಲು ತೊಟ್ಟಿಲು ಆದರೆ ತಂದೆಯ ಹೃದಯವೇ ನನ್ನ ದೇವಾಲಯ, ಆ ದೇವಾಲಯದಲ್ಲಿ ದೇವರು ಅವರಮ್ಮ, ಅವರ ದೇವರ ಮಗಳು ನಾನಾದೆ ಕೇಳಮ್ಮ. ಅವರ ವಾತ್ಸಲ್ಯಕ್ಕೆ ಮುಗ್ಧಳಾದೆ, ಕೋಮಲ ಹೃದಯದ ಕಾಂತಿಯ ಸೆಲೆಯಾದೆ. ಹೆತ್ತವರ ವಾತ್ಸಲ್ಯ ಅವರ ಮಮಕಾರತೆಯಿಂದ ಅಮ್ಮ ನನ್ನ ಅನುಕಂಪಕ್ಕೆ ಚೇತನವಾದೆ. ತಾಯಿಯ ಮಡಿಲು ತೊಟ್ಟಿಲು ಆದರೆ ತಂದೆಯ ಹೃದಯವೇ ನನ್ನ ದೇವಾಲಯ. ಆ ದೇವಾಲಯದಲ್ಲಿ ದೇವರು ಅವರಮ್ಮ, ಆ ದೇವರ ಮಗಳು ನಾನಾದೆ ಕೇಳಮ್ಮ. ಪ್ರತೀಕ್ಷಾರೆ, ತಾವು ಬರೆದಂತ ಕವನಗಳು ತುಂಬಾ ಚೆನ್ನಾಗಿದ್ದಾವೆ. ಈಗ ತಾವು ಒಂದು ಮಗುವಿನ ತಾಯಿಯಾಗಿದ್ದೀರಿ. ತಮ್ಮ ಕಂದ ಜನಿಸಿದ ಮೇಲೆ ತಾವು ಒಂದು ಕವನವನ್ನ ಬರೆದಿನ ಅಂತ ಹೇಳಿದ್ರಿ, ಆ ಕವನ ಒಂದಷ್ಟು ಓದ್ತೀರಿ ನಮಗೆ? ಕಂದನ ನಗು ಹುಸಿಗೂಸು ಕಂದಮ್ಮ, ನಸು ನಗೆಯ ಬೀರಮ್ಮ, ನಿನ್ನ ಮುಗುಳ್ನಗೆ ಒಳಗೆಲ್ಲ ಮುಕ್ಕೋಟಿ ರತ್ನಗರು ಹೊಳೆತಾವಲ್ಲ. ನಿನ್ನ ತೊದಲು ಮಾತುಗಳು ಅಮ್ಮನ ಕಿವಿಗೆ ಬಲು ಇಂಪು. ತಾಯಿ ಮಗುವಿನ ಬಾಂಧವ್ಯವು ಯಾರು ಬಿಡಿಸದ ಸಂಕಲ್ಪವು. ದುಂಡು ಮೊಗದ ತುಂಟನೆ ದಂಡೆತ್ತಿ ಬರುತ್ತವೆ ನಗೆಮಲ್ಲಿಗೆ. ಇಂದ್ರಿಯದಲ್ಲಿ ಈಶ್ವರನ ಕಂಡಾನೆ ಇಣುಕಿ ನೋಡಿತು ಓ ಪರಿಸೆ. ಬಾಲಚಂದ್ರಮ್ಮ ನೀನಮ್ಮ, ಮುದ್ದು ಮೋಹನ ನೀನಮ್ಮ, ಬಂಗಾರ ಕಳಶ ನೀನಮ್ಮ, ಬಾಳ ಸ್ವರ ಸರ ಸರಸ್ವವು ನೀನಮ್ಮ. ಬಾನಚಂದಿರ ಕೂಗಿದರೆ ಬರಲು ಆಗುವುದೇ ಮುದ್ದುಗಳಿಗೆ, ಕೆರೆ ತೋರಿಸಿ ಅವನಿಗೆ, ಕರೆತಂದು ತೋರಿಸಿದೆ ಮಗುವಿಗೆ. ಹುಸುಕೂಸು ಕಂದಮ್ಮ, ನಸು ನಗೆಯ ಬೀರಮ್ಮ, ನಿನ್ನ ಮುಗುಳ್ನಗೆ ಒಳಗೆಲ್ಲ ಮುಕ್ಕೋಟಿ ರತ್ನಗಳು ಹೊಳೆತಾವಲ್ಲ. ಪ್ರತೀಕ್ಷಾ ಅವರೇ, ತಾವು ಬರೆದಂತ ಒಟ್ಟಾರೆ ಸುಮಾರು 100 to 150 ಕವನದಲ್ಲಿ ತಾವು ಒಂದು 4-5 ಕವನಗಳನ್ನ ನಮ್ಮ ಕೇಳುಗರಿಗೆಲ್ಲ ತಿಳಿಯಪಡಿಸಿದ್ದೀರಿ. ತಮ್ಮ ಜೊತೆಗೆ ನಮಗೆ ಸಂದರ್ಶನ ಮಾಡಲಿಕ್ಕೆ ಮತ್ತು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. 2 ವಾರ ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಚಡ್ಚನ್ ಗ್ರಾಮದ ಕೃಷಿ ಅನುಭವಿ ಅರವಿಂದ್ ಕಲ್ಲಪ್ಪ ಪೂಜಾರಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಕೆಲವು ಜಾನಪದ ಗೀತೆಗಳು. ಬಾಗಿಲ ಮ್ಯಾಗಿನ ಕೋಗಿಲೇ ಕೂಗಿ ಕೂಗಿ ಮರವನೇರಿ ನಾಗರಳಿಯಂಗಾಡ ವೇಳಯ್ಯ, ಶಿವ ಸಿದ್ದರಾಮ ನಾಗರಳಿಯಂಗಾಡ ವೇಳಯ್ಯ, ಶಿವ ಸಿದ್ದರಾಮ ನಾಗರಡಿಯಂಗಾಡ ವೇಳಯ್ಯ. ಬಾಗಿಲ ಮ್ಯಾಗಿನ ಕೋಗಿಲೇ ಕೂಗಿ ಕೂಗಿ ಮರವನೇರಿ ನೀಲದ ವಸ್ತ್ರ ತೋರ್ಯ ವೇಳಯ್ಯ, ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ್ಯ ವೇಳಯ್ಯ, ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ್ಯ ವೇಳಯ್ಯ. ನೀರು ಬೀಸ ನೀರು ಹಾಲು ಸಕ್ಕರಿ ಬಾಳೆಹಣ್ಣು ನಿನಗ ಅವಶ್ಯಕ ಮಾಡ ವೇಳಯ್ಯ, ಶಿವ ಸಿದ್ದರಾಮ ನಿನಗ ಅವಶ್ಯಕ ಮಾಡ್ಯಾರೇಳಯ್ಯ, ಶಿವ ಸಿದ್ದರಾಮ ನಿನಗ ಅಭಿಷೇಕ ಮಾಡ್ಯಾರೇಳಯ್ಯ. ಹತ್ತು ಹತ್ತು ಎಲ್ಲದತ್ತು ಮೇಲೆ ಒಂದು ಎಳ್ಳ ಸಿಗಳಿ ನಿನಗ ನವೇದಿಡದರೇಳಯ್ಯ, ಶಿವ ಸಿದ್ದರಾಮ ನಿನಗ ನೈವೇದ್ಯಡದರೇಳಯ್ಯ, ಶಿವ ಸಿದ್ದರಾಮ ನಿನಗ ನೈವೇದ್ಯಡದರೇಳಯ್ಯ. ಶಂಕರಾತ್ರಿಯ ದೀನ ನಂದಿ ಕೋಲು ಮೆರೆವ ದೀನ ಬಾಲಿರ ಮುಗ್ಗಳಂಟ ವೇಳಯ್ಯ, ಶಿವ ಸಿದ್ಧರಾಮ ಬಾಲರ ಗೋಗಂಟ ವೇಳಯ್ಯ ಶಿವ ಸಿದ್ಧರಾಮ ಬಾಲರ್ ಗೋಗಂಟ ವೇಳಯ್ಯ ದೇಶದೋಳು ವಿಜಯಪುರ ವಾಸ ಮಾಡಿದ ಶ್ರೀರಾಮೇಶ್ವರ ದೊಡ್ಡ ಪಟ್ಟಣ ದೇವರೇಳಯ್ಯ ಶಿವ ಸಿದ್ಧರಾಮ